ಕಳೆದ ಅನೇಕ ವರ್ಷಗಳಿಂದ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಭಾಸ್ಕರ್. ನಮಸ್ಕಾರ ಸರ್. ಎಷ್ಟು ವಯಸ್ಸು ನಿಮಗೆ? ನನಗೆ 42 ಸರ್. ಈಗ 42 ವರ್ಷ ವಯಸ್ಸಾಯ್ತು. ಏನು ಓದಿದ್ರಿ ತಾವು? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸರ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ರಿ. ಎಷ್ಟು ವರ್ಷ ಆಯ್ತು ಓದಿ ಅದನ್ನ? ಒಂದು 22 ವರ್ಷ ಆಯ್ತು ಸರ್. ನೀವು ಏನ್ ವೃತ್ತಿ ಮಾಡಿದ್ರಿ ಓದಿದ್ಮೇಲೆ? ITI ಲೆಕ್ಚರರ್ ಪೋಸ್ಟ್ ಅಲ್ಲಿ ಇದ್ದೆ ಸರ್ 1 ವರ್ಷ. ಆಮೇಲೆ ಅದನ್ನ ಬಿಟ್ಟು ಇಲ್ಲಿಗೆ ಬಂದೆ. ಯಾಕೆ ಅದು ಕೆಲಸ ಹೋಗ್ಲಿಲ್ವಾ ಹೆಂಗೆ? ಇಲ್ಲ ಸರ್, ಇಲ್ಲಿ ಇಷ್ಟ ಆಯ್ತು ವ್ಯವಸಾಯ ಮಾಡಕ್ಕೆ ಅಂತ ಅನ್ಬಿಟ್ಟು ಹಂಗಾಗಿ ಹಿಂಗ್ ಬಂದೆ ಸರ್. ಮೊದ್ಲಿಂದ್ಲೂ ವ್ಯವಸಾಯ ಆಸಕ್ತಿ ಇತ್ತ? ಹೇಗೆ ಆಸಕ್ತಿ ಇತ್ತು? ಆದ್ರೆ ಅವಕಾಶ ಇರ್ಲಿಲ್ಲ ಸರ್ ನಮ್ಗೆ. ನಾವೆಲ್ಲ ಟೌನ್ ಅಲ್ಲೇ ಎಲ್ಲ ಇದ್ದಿದ್ದು. ಆಮೇಲೆ ಅದೆಲ್ಲ ನಮ್ದು ಎಜುಕೇಶನ್ ಎಲ್ಲ ಆದ್ಮೇಲೆ ಈ ಕಡೆ ಬಂದೆ ಸರ್. ಈಗ ಮನೆಯಲ್ಲಿ ಒಪ್ಪಿದ್ರ ನೀವು ಬರ್ಲಿಕ್ಕೆ? ಸ್ವಲ್ಪ ಫಸ್ಟ್ ಇದ್ ಮಾಡಿದ್ರೆ ಸರ್, ಎಲ್ಲ ಅಪೋಸ್ ಮಾಡಿದ್ರು. ಈಗೆಲ್ಲ ಖುಷಿ ಸರ್ ಎಲ್ಲರಿಗೂ. ನೀವು ಮೊದ್ಲಿಂದ್ಲೂ ಏನು ಕೃಷಿ ಮಾಡಿದಂತವ್ರಲ್ಲ, ಒಂದೇ ಸರಿ ಕೃಷಿಗೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಯ್ತಾ? ಆಯ್ತು ಸರ್, ಚೆನ್ನಾಗಿತ್ತು. ಏನು ಪ್ರಾರಂಭ ಮಾಡಿದ್ರಿ ನಿಮ್ಮ ಕೃಷಿ? ಕೃಷಿ ಫಸ್ಟ್ ನಾವು ಭತ್ತ ಮತ್ತೆ ಕಬ್ಬು ಬೆಳಿತಿದ್ವು. ರಸಗೊಬ್ಬರ ಎಲ್ಲ ಜಾಸ್ತಿ ಹಾಕಿ ಭೂಮಿ ಹಾಳಾಗತ್ತಲ್ಲ ಅಂತ ಅನ್ಬಿಟ್ಟು ಬಿಟ್ಬಿಟ್ಟು ಈಗ ವೃಕ್ಷಾಧಾರಿತ ಕೃಷಿ ಮಾಡ್ತಾ ಇದೀವಿ ಸರ್. ಈಗ ಒಂದು 10-12 ವರ್ಷದಿಂದ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ, ಮತ್ತೆ ನೇಚರ್ಗೂ ಒಳ್ಳೇದಲ್ಲ ಅಲ್ಲ ಅನ್ಬಿಟ್ಟು. ಏನೇನು ಮರದ ಗಿಡಗಳನ್ನ ಬೆಳೆಸಿದ್ರಿ ನೀವು ಸರ್? ಹೊರದೇಶದ ಹಣ್ಣಿನ ಗಿಡಗಳಿದಾವೆ ತುಂಬಾ, ಅದರಲ್ಲಿ ಲಿಚ್ಚಿ, ಅಂಜೂರ, ಬಟರ್ಫ್ರೂಟ್, ಬಿರಿಬಾ, ಲಕೋಟಾ, ಬ್ರೆಡ್ ಫ್ರೂಟ್, ಖರ್ಜೂರ, ಲಕ್ಷ್ಮಣ್ ಫಲ, ಹನುಮಾನ್ ಫಲ, ಪೀನಟ್ ಬಟರ್, ಅಂಡಮಾನ್ ತೆಂಗು. ನ್ಯಾಚುರಲ್ ಆಗಿ ಬರೋ ಅಂತ ಹಣ್ಣುಗಳಿಂದ ಗಿಡಗಳೆಲ್ಲ ಇಲ್ಲೇ ಬಿಟ್ಕೊಂತಿದ್ವಿ ಸರ್. ಈಗ ಪಕ್ಷಿಗಳಿಂದ ಎಲ್ಲ ಮತ್ತೆ ಬರ್ತಾವಲ್ಲ, ಅವೆಲ್ಲ ಹಂಗೆ ಬಿಡ್ತಿದ್ವಿ ಸರ್. ಮರಮುಟ್ಟಿಗೆ ಆಗಂತದ್ದು ಏನೇನು ಹಾಕೊಂಡಿದ್ರಿ? ಮರಮುಟ್ಟಿಗೆ ಆಗಂತದ್ದು ತೇಗ, ಕೂಳಿ, ಹೊಳೆಸಾಲ್ಮತ್ತಿ, ಸುಮಾರು ಆ ತರದೆಲ್ಲ ಇದ್ದಾವೆ. ಎಷ್ಟು ವರ್ಷ ಗಿಡಗಳು? ಎಲ್ಲ 10-10 ವರ್ಷ ಆಗಿದೆ ಸರ್. 10-11 ವರ್ಷ ಆಗಿದಾವೆ ಸರ್. ಏನು ಕಟಾವ್ ಮಾಡಿಲ್ಲ? ಇಲ್ಲ ಸರ್, ಕಟಾವ್ ಮಾಡಕ್ಕೆ ಅಂತ ಹಾಕಿಲ್ಲ ಸರ್. ಅದು ನಾವು ನ್ಯಾಚುರಲ್ ಆಗಿ ಕಾಡ್ ತರ ಇರ್ಲಿ, ಅದ್ರೊಳಗೆ ಜೀವನ ಮಾಡಬಹುದಲ್ಲ ಅಂತ ಹಾಕಿರೋದು ಸರ್ ಅಷ್ಟೇ. ಈಗ ನೀವು ಮರ ಹಾಕೋದ್ಕಿಂತಲೂ ಮೊದಲು ಹೇಗಿತ್ತು ನಿಮ್ಮ ಭೂಮಿಯ ಪರಿಸರ, ಈಗ ಹೇಗಿದೆ ಸರ್? ಮೊದ್ಲೆಲ್ಲ ಬರಡು ಆಗಿತ್ತು ಸರ್, ಫುಲ್ಲು ಬರೀ ಕಲ್ಲು, ಜರ್ಗು, ಬರಡು. ಈಗೆಲ್ಲ ಚೆನ್ನಾಗಿದೆ ಸರ್. ಎಲ್ಲ ಮಲ್ಚಿಂಗ್ ಎಲ್ಲ ಮಾಡಿ ನಾವು ಜೀವಾಮೃತ ಹಾಕಿ ಸಗಣಿ ಗೊಬ್ಬರ ಯೂಸ್ ಮಾಡ್ತೀವಿ ಸರ್. ನಮ್ಮಲ್ಲೇ ನಾಟಿ ಹಸುಗಳಿದಾವೆ, ಎಲ್ಲ ಚೆನ್ನಾಗಿದೆ ಸರ್ ಭೂಮಿ ಈಗ. ನಿಮ್ಗೆ ಪ್ರಮುಖವಾಗಿ ಆದಾಯ ತರ ಅಂತ ಬೆಳೆಗಳು ಏನೇನಿದಾವೆ ಇಲ್ಲಿ ಸರ್? ಮಾವು, ಸಪೋಟ, ತೆಂಗು, ಕೋಳಿ ಇದೆ ಸರ್ ನಮ್ಮಲ್ಲಿ, ಅದ್ರೊಳಗೆ ಬಿಟ್ಟಿರ್ತೀವಿ ತೋಟದೊಳಗಡೆ. ಮತ್ತೆ ಮೀನು, ಮತ್ತೆ ಈಗ ಅಪರೂಪದ ಹಣ್ಣಿನ ಗಿಡಗಳೆಲ್ಲ ಈಗ ಹಣ್ಣು ಬಿಡ್ತಿದಾವೆ ಸರ್, ಈಗ ಅವು ಶುರುವಾಗಿದ್ದಾವೆ. ಈಗ ಸಾಮಾನ್ಯವಾಗಿ ಈ ಹಣ್ಣಿನ ಗಿಡಗಳೇ ನಿಮ್ಗೆ ಬಹಳ ಪ್ರಮುಖವಾದಂತ ಆದಾಯವನ್ನ ತಂದ್ಕೊಡ್ತಾ ಇರತಕ್ಕಂತ ಬೆಳೆ. ಹೌದು ಸರ್, ಒಂದು 1/2 ಹಣ್ಣಿನ ಗಿಡಗಳಿದಾವೆ ಸರ್, ಇನ್ನು 1/2 ಕಾಡು. ಈಗ ಯಾವೆಲ್ಲ ಹಣ್ಣುಗಳು ಫಸಲನ್ನ ಕೊಡ್ತಾ ಇದಾವೆ ಸರ್? ಈಗ ಬಿರಿಬಾ ಅಂತ ಒಂದು ಬರ್ತಿದೆ, ಎಗ್ ಫ್ರೂಟ್ ಬರ್ತಿದೆ, ಪೀನಟ್ ಬಟರ್ ಬರ್ತಿದೆ, ಸಾಂತೋಲ್ ಬರ್ತಿದೆ, ಅಂಜೂರ, ಲಿಚ್ಚಿ, ಮಲೇನ್ ಆಪಲ್, ಮಲೇನ್ ರೋಸ್ ಆಪಲ್, ಸಪೋಟ, ಮಾವು, ಹಲಸುಗಳು, ಇವೆಲ್ಲವೂ ಕೂಡ ನಿಮಗೆ ಫಸಲನ್ನ ಕೊಡ್ತಾ ಇದಾವೆ. ಇದ್ರ ಮಾರಾಟ ವ್ಯವಸ್ಥೆ ಹೇಗೆ ಸರ್? ಇಲ್ಲೇಗೆ ಬಂದು ತಗೊಂಡೋಗ್ತಾರೆ ಸರ್, ಮತ್ತೆ ಬೆಂಗಳೂರಿಗೂ ಸ್ವಲ್ಪ ಕಳಿಸ್ತೀವಿ ಸರ್ ಆರ್ಗ್ಯಾನಿಕ್ ಶಾಪ್ಗಳಿಗೆ. ಆರ್ಗ್ಯಾನಿಕ್ ಶಾಪ್ ಹೇಗೆ ನಿಮ್ಗೆ ಸಂಪರ್ಕ? ಅಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇದಾರೆ ಸರ್ ಅಲ್ಲಿ, ಅವ್ರಿಗೆಲ್ಲ ಇಲ್ಲೇ ಬಸ್ಗ ಕಳಿಸ್ಬಿಡ್ತೀವಿ ಸರ್. ಇಲ್ಲಿಂದ ನೇರವಾಗಿ ಕಳಿಸ್ತೀರಾ? ಇಲ್ಲಿಗೂ ಅಲ್ಲಿಗೂ ಬೆಲೆ ವ್ಯತ್ಯಾಸ ಇರುತ್ತ? ಮಾಲ್ಗಳಲ್ಲಿ ಏನ್ ರೇಟ್ ಇರುತ್ತೆ ಆ ರೇಟ್ ಕೊಡ್ತಾರೆ ಸರ್ ನಮ್ಗೆ. ಅಲ್ಲಿ ಬೆಂಗಳೂರು ಮಾಲ್ಗಳಲ್ಲಿ ಯಾವ ರೇಟ್ ಇರುತ್ತೆ ಹಣ್ಣು ಅವತ್ತಿನ ದಿನದ್ದು ಆ ರೇಟ್ನೆ ಕೊಡ್ತಾರೆ ಸರ್ ನಮ್ಗೆ. ಅದೇ ಬೆಲೆ ನಿಮ್ಗೆ ಸಿಗುತ್ತೆ, ಒಳ್ಳೆ ಬೆಲೆ ಸಿಗುತ್ತಲ್ಲ? ಈಗ ಸಪೋಟ ಇಲ್ಲಿ ನಮ್ಮ ಹತ್ರ 10 ರೂಪಾಯಿ 15 ರೂಪಾಯಿ ಕೆಜಿ ತಗೊಂತಾರೆ ಸರ್ ಹೋಲ್ಸೇಲ್ ಅಲ್ಲಿ. ಅದೇ ಅಲ್ಲಿ ಆರ್ಗ್ಯಾನಿಕ್ ಶಾಪ್ ಕೊಟ್ಟಾಗ ಅಲ್ಲಿ ಮಾಲಲ್ಲಿ ಏನ್ ರೇಟ್ ಇರ್ತಾವ 60 ರೂಪಾಯಿ ಇದ್ರೆ ಕೆಜಿ 60 ರೂಪಾಯಿ ಹಂಗೆ ಕೊಡ್ತಾರೆ ಸರ್ ನಮ್ಗೆ. ಆತರ ಎಲ್ಲವುದನ್ನು ಕೂಡ ಸಾವಯವದಲ್ಲೇ ಮಾಡಿದಿರಿ? ಎಲ್ಲ ಸಾವಯವ ಸರ್. ಎಲ್ಲ ಯಾಕೆ ಸಾವಯವದಲ್ಲಿ ಮಾಡಬೇಕು ಎಲ್ಲ ಬೆಳೆಗಳನ್ನು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಅದು ವಿಷಮುಕ್ತವಾದ ಪರಿಸರದಲ್ಲಿ ನಾವು ಬದುಕಿ ಮತ್ತೆ ಈ ಎಲ್ಲ ಪ್ರಾಣಿ ಪಕ್ಷಿಗಳು ಮತ್ತೆ ಜೀವಿಗಳು ಎಲ್ಲವೂ ಯಾಕೂ ತೊಂದರೆ ಆಗಬಾರ್ದು ಅಂತ ಈ ತರ ಆರಿಸ್ಕೊಂಡ್ವಿ ಸರ್ ನಾವು. ಈಗ ಸಾವಯವದಲ್ಲಿ ಅಂತ ಅಂದ್ರೆ ಈಗ ಅವಕ್ಕೆ ಪೋಷಕಾಂಶಗಳು ಬೇಕಾಗಿ ಆಗುತ್ತಲ್ವಾ, ಹೇಗೆ ಕೊಡ್ತೀರಾ? ಎಲ್ಲ ಇದೆ ಸರ್ ಸಾವಯವದಲ್ಲಿ, ಎಲ್ಲ ಸಿಗುತ್ತಲ್ಲ ಸರ್ ಪೋಷಕಾಂಶ. ಚೆನ್ನಾಗಿದೆ ಸರ್, ಚೆನ್ನಾಗಿ ಎಲ್ಲ ಹೈಬ್ರಿಡ್ ಗಿಡಗಳು ಹಂಗೆ ಹಣ್ಣುಗಳು ಬಿಡ್ತಾವೆ ಹಂಗೆ ಬಿಡ್ತಿದಾವೆ ಸರ್ ನಮ್ಮದೆಲ್ಲ. ವಿಪರೀತ ಬಿಟ್ಟು ಕೊಂಬೆಗಳು ಮುರ್ಕೊಳ್ಳಂಗೆ ಬಿಡ್ತಿದಾವೆ ಸರ್ ಎಲ್ಲ. ಈಗ ಅಷ್ಟೊಂದು ಚೆನ್ನಾಗಿ ಬರಬೇಕು ಅಂತ ಅಂದ್ರೆ ಏನಾರು ಒಂದಷ್ಟು ಮಾಡಬೇಕಾಗುತ್ತೆ. ಈ ಮಲ್ಚಿಂಗ್ ಮಾಡ್ತೀರಿ, ಜೀವಾಮೃತವನ್ನು ಕೊಡ್ತೀರಿ, ಕೊಟ್ಟಿಗೆ ಗೊಬ್ಬರ ಹಾಕ್ತೀರಿ, ಇದೆಲ್ಲ ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ಮಾಡ್ತೀರಾ, ಮಲ್ಚಿಂಗ್ ಹೇಗೆ ಮಾಡ್ತೀರಾ ಹೇಳಿ ಸರ್. ನಮ್ಗೆ ಯಾವಾಗ ಟೈಮ್ ಇರುತ್ತೆ ಆಗ ಮಾಡ್ತೀವಿ ಸರ್. ಈಗ ಒಂದ್ ಸ್ವಲ್ಪ ಕಳೆ ಎಲ್ಲ ಎತ್ತರ ಬಂದಾಗ ಆಗ ಸ್ವಲ್ಪ ಮಲ್ಚಿಂಗ್ ಮಾಡ್ತೀವಿ ಸರ್. ಆಮೇಲೆ ಮಧ್ಯದಲ್ಲಿ ಒಂದೊಂದ್ಸರಿ ಜೀವಾಮೃತ ಬಿಡ್ತೀವಿ. ಆಮೇಲೆ ಯಾವಾಗ ನಮ್ಗೆ ಲೇಬರ್ ಎಲ್ಲ ಸಿಗ್ತಾರಲ್ಲ ಆಗ ಒಂದ್ ಸ್ವಲ್ಪ ಗೊಬ್ಬರ ಹಾಕಂತೀವಿ ಸರ್ ಗಿಡಗಳಿಗೆ. ಮಲ್ಚಿಂಗ್ ಹೇಗ್ ಮಾಡ್ತೀರಿ? ಮಲ್ಚಿಂಗ್ ಅದೇ ಕಳೆ ಹೊಡೆಯೋ ಮಿಷಿನ್ ಅಲ್ಲೇ ಎಲ್ಲ ಕಳೆ ಹೊಡೆದು ಬಿಡ್ತೀವಿ ಸರ್. ಹೊಡೆದ್ ಅಲ್ಲೆಲ್ಲ ಬಿಡ್ತೀವಿ ಸರ್ ಎಲ್ಲಾನು. ಮತ್ತೆ ಅಲ್ಲೇ ಗೊಬ್ಬರ ಆಗುತ್ತೆ, ಮತ್ತೆ ಹುಟ್ಟುತ್ತೆ, ಮತ್ತೆ ಗೊಬ್ಬರ ಹಂಗೆ ಕಂಟಿನ್ಯೂ ಆಗುತ್ತೆ. ಕಳೆ ನಿಯಂತ್ರಣ ಹೆಂಗ್ ಮಾಡ್ತೀರಾ? ಅದೇ ಮಲ್ಚಿಂಗೆ ಸರ್, ಮಲ್ಚಿಂಗ್. ಮತ್ತೆ ಇದು ನಾಟಿ ಹಸುಗಳಿದಾವೆ ಸರ್ ನಮ್ಮಲ್ಲಿ. ಫಸ್ಟ್ ನಾಟಿ ಹಸುಗಳು ಕಟಾಕ್ತಿವಿ ಸರ್ ಕಳೆಗೆ, ಮುಕ್ಕಾಲು ಭಾಗ ಖಾಲಿ ಮಾಡ್ತವೆ. ಆಮೇಲೆ ಇನ್ನೊಂದು ಸ್ವಲ್ಪ ಕೋಳಿಗಳು, ಟರ್ಕಿ ಕೋಳಿಗಳು, ಅವು ಎಲ್ಲ ತಿಂದು ಅವು ಖಾಲಿ ಮಾಡ್ತವೆ ಸರ್. ಇನ್ನೊಂದು ಕಾಲ್ ಭಾಗ ಉಳಿದಿರೋದನ್ನ ಮಿಷಿನ್ ಅಲ್ಲಿ ಹೊಡೆದ್ಬಿಟ್ಟು ಹಂಗೆ ಮಲ್ಚಿಂಗ್ ಮಾಡ್ತೀವಿ ಸರ್. ಮಲ್ಚಿಂಗ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ? ಹಾ ಸರ್, ಹೌದು. ಗೊಬ್ಬರ ಟನ್ ಗಟ್ಟಲೆ ಗೊಬ್ಬರ ಬೀಳುತ್ತಲ್ಲ ಸರ್. ಈ ಜೀವಾಮೃತ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಜೀವಾಮೃತ ಒಂದು 12 ವರ್ಷದಿಂದ ಮಾಡ್ತೀವಿ ಸರ್. ಜೀವಾಮೃತ ಮಾಡೋದ್ರಿಂದ ಏನ್ ಅನುಕೂಲ ಸರ್? ಅದಕ್ಕೆ ಬೇಕಾದಂತ ಸೂಕ್ಷ್ಮ ಪೋಷಕಾಂಶಗಳೆಲ್ಲ ಸಿಗ್ತಾ ಇದಾವೆ ಸರ್ ಅವಕ್ಕೆ. ಮತ್ತೆ ಏನು ನೇಚರ್ ರಿಲೇಟೆಡ್ ಅಲ್ಲ ಸರ್, ವಿಷಮುಕ್ತ ಪರಿಸರಕ್ಕೆ ಅದು ಒಳ್ಳೇದಲ್ವಾ ಸರ್? ಹಂಗಾಗಿ ಅದ್ ಮಾಡ್ತೀವಿ. ಜೀವಾಮೃತ ಹೇಗೆ ತಯಾರು ಮಾಡ್ತೀರ ಅದ್ರ ಬಗ್ಗೆ ಹೇಳಿ. 10 ಕೆಜಿ ಸಗಣಿ, ಒಂದು 10 ಲೀಟರ್ ಗಂಜಲ, 2 ಕೆಜಿ ಕರಿಬೆಲ್ಲ, ಸಾವಯವ ಬೆಲ್ಲ, ಆಮೇಲೆ ಒಂದಿಡಿ ಬದನ್ ಮಣ್ಣು, 2 ಕೆಜಿ ಕಡಲೆ ಹಿಟ್ಟು ಹಾಕಿ ಕ್ಲಾಕ್ ವೈಸ್ ತಿರುಗಿಸಿ ಒಂದು 2-3 ದಿನ ಆದ್ಮೇಲೆ ಹಾಕ್ತಿವಿ ಸರ್ ಗಿಡಗಳಿಗೆಲ್ಲ. ಈ ಜೀವಾಮೃತ ವರ್ಷ ಪೂರ್ತಿ ಲಭ್ಯ ಇರೋ ಹಂಗೆ ಮಾಡ್ಕೊಡ್ತೀರಲ್ಲ? ಹೌದು ಸರ್, ನಮ್ಮಲ್ಲಿ ನಾಟಿ ಹಸುಗಳಿದಾವೆ ಸರ್. ನಮಗೆ ದಿನ 25 ಲೀಟರ್ 30 ಲೀಟರ್ ಗಂಜಲ ಸಿಗ್ತಿರುತ್ತೆ ಸರ್. ನಮಗೆ ಯಾವಾಗ್ಲೂ ಸಿಗುತ್ತೆ, ಯಾವಾಗ್ಲೂ ಮಾಡ್ಕೊಂತಾ ಇರ್ತೀವಿ ಸರ್. ಜೀವಾಮೃತ ಬಳಕೆ ಹೇಗೆ ಮಾಡೋಂಥದ್ದು ಸರ್? ಅದೇ ಒಂದೊಂದ್ಸರಿ ಸ್ಪ್ರೇಯರ್ ಅಲ್ಲಿ ಕೊಡ್ತೀವಿ ಸರ್, ಸ್ಪ್ರೇ ಮಾಡ್ತೀವಿ. ಇಲ್ಲ ಇನ್ನೊಂದ್ಸರಿ ಮನೆ ಅಕ್ಕಪಕ್ಕ ಸುತ್ತಮುತ್ತ ಇರೋ ಮರ ಗಿಡಗಳಿಗೆಲ್ಲ ನಾವೇ ತಗೊಂಡು ಹುಯ್ತೀವಿ ಸರ್ ಅಲ್ಲ ಬಡ್ಡೆಗೆಲ್ಲ. ಎಷ್ಟೆಷ್ಟು ಹುಯ್ತೀರಿ ಒಂದೊಂದು ಗಿಡಕ್ಕೆ? ಒಂದೊಂದು ಗಿಡಕ್ಕೆ ಒಂದೊಂದು ದೊಡ್ಡ ದೊಡ್ಡ ಮರಗಳಾದ್ರೆ ಒಂದೊಂದು ಕೊಡ ಹುಯ್ತೀವಿ ಸರ್ ಸುತ್ತ. ಕೆಲವೊಂದು ಸಣ್ಣ ಸಣ್ಣದು ದನಗಳಿಗೆ ಮೇವು ಎಲ್ಲ ಬೆಳಿತೀವಲ್ಲ, ಆಗ ಸ್ಪ್ರೇ ಮಾಡ್ಬಿಡ್ತೀವಿ ಸರ್ ಅದಕ್ಕೆಲ್ಲ. ಈಗ ಒಂದು ಕೊಡ ಎಷ್ಟು ದಿವಸಕ್ಕೆ ಒಂದ್ಸರಿ ಹಾಕ್ತೀರಿ? ಹಂಗಿಲ್ಲ ಸರ್, ನಮ್ಗೆ ಅವಕಾಶ ಇದ್ದಾಗ ವರ್ಷಕ್ಕೊಂದು 4-5 ಸರಿ ಹಾಕ್ತೀವಿ ಸರ್. 4-5 ಸರಿ ವರ್ಷಕ್ಕೆ ಒಂದ್ಸರಿ ಹಾಕ್ತೀರಿ? ಹಾ, ಹಂಗಾಗಿ ಇಷ್ಟೆಲ್ಲ ಚೆನ್ನಾಗಿ ಫಸಲು ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್ ಎಲ್ಲ. ಇದ್ರ ಜೊತೆಗೆ ಕೃಷಿ ಹೊಂಡನೂ ಕೂಡ ಮಾಡ್ಕೊಂಡಿದ್ದೀರಿ? ಕೃಷಿ ಹೊಂಡ ಯಾವಾಗ ಮಾಡ್ಕೊಂಡ್ರಿ, ಹೇಗ್ ಮಾಡಿಸ್ಕೊಂಡ್ರಿ? ಕೃಷಿ ಹೊಂಡ ಒಂದು 6-7 ವರ್ಷ ಆಯ್ತು ಸರ್ ಮಾಡಿಸಿ. ಕೃಷಿ ಇಲಾಖೆಯಿಂದ ಕೊಟ್ಟಿದ್ದು ನಮ್ಗೆ, ಅದಕ್ಕೆ ಮೀನ್ ಬಿಟ್ಟು ಮೀನ್ ಸಾಕ್ತಿದೀವಿ ಸರ್ ಈಗ. ಕೃಷಿ ಹೊಂಡ ಕೃಷಿ ಇಲಾಖೆಯಿಂದ ಮಾಡಿಸ್ಕೊಟ್ಟಿದ್ದು? ಕೃಷಿ ಇಲಾಖೆಯಿಂದ ಮಾಡ್ಕೊಟ್ರು. ಏನೇನು ಅನುಕೂಲ ಮಾಡ್ಕೊಂಡಿದ್ದೀರಾ ಅದರಿಂದ ಸರ್? ಆಗ್ಲಿಂದ ಮೀನ್ ಸಾಕ್ತಾ ಇದೀವಿ, ಆಮೇಲೆ ಸ್ವಲ್ಪ ಈಗ ಹೈಬ್ರಿಡ್ ಮೀನ್ಗಳು ಬಂದಿದಾವೆ, ತುಂಬಾ ಹೈ ಡೆನ್ಸಿಟಿಲಿ ಬಿಡಬಹುದು ಸರ್ ಅದರೊಳಗಡೆಗೆ. ಹಂಗಾಗಿ ಒಂದು 3,000 ಮೀನ್ ಇದಾವೆ ಸರ್ ಈಗ ಅಲ್ಲಿ. ಪಾಂಪ್ರೇಟ್ ಅಂತ ಬರುತ್ತಲ್ಲ ಸರ್, ಫ್ರೆಶ್ ವಾಟರ್ ಮೀನು ಪಾಂಪ್ರೇಟ್, ಅದೊಂದಿದೆ. ಮತ್ತೆ ಜಿಲೇಬಿ ಅಂತ, ತೆಲಾಪಿಯಾ ಅಂತ ಬರುತ್ತಲ್ಲ, ಅದೊಂದ್ ಜಾತಿ, 2 ಜಾತಿ ಬಿಟ್ಟಿದೀವಿ ಸರ್. ಏನು ನಿಗಾ ಮಾಡ್ಬೇಕು ಅದಕ್ಕೆ? ದಿನ ಸ್ವಲ್ಪ ಫುಡ್ ಹಾಕ್ಬೇಕು ಸರ್, ರಾಗಿ ಜೋಳ, ಮತ್ತೆ ಮನೇಲಿ ಏನು ಉಳಿದಿರುತ್ತೆ ಅದು. ಮತ್ತೆ ಅಲ್ಲಿ ಸುತ್ತ ಹಣ್ಣಿನ ಗಿಡಗಳು ಹಾಕಿದೀವಿ ಸರ್, ಚೆರ್ರಿ ಹಣ್ಣಿಂದು. ಆ ಹಣ್ಣೆಲ್ಲ ಬಿದ್ದಿದ್ದೆಲ್ಲ ತಿಂತವೆ ಸರ್ ಅವು, ಅದ್ರೊಳಗೆ ಆ ಗುಂಡಿ ಒಳಗೆ ತಿಂದು ಬೆಳೀತಿದಾವೆ ಸರ್ ಅವು. ಮಾರಾಟ ಹೇಗೆ ಮೀನಿನ ಮಾರಾಟ? ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಸರ್ ಜಾಸ್ತಿ ಹೆಚ್ಚಿನ ಅಂಶ. ಇಲ್ಲ ಅಂದ್ರೆ ಒಂದೊಂದ್ಸರಿ ಅದ್ರ ಸಂಖ್ಯೆ ಜಾಸ್ತಿ ಆದಾಗ ಒಟ್ಟಿಗೆ ಕೊಟ್ಬಿಡ್ತೀವಿ ಸರ್ ಹೊರಗಡೆಗೆ. ಇಲ್ಲಿ ಸುತ್ತಮುತ್ತವ್ರು ಬಂದು ತಗೊಂಡು ಹೋಗ್ತಾರ ಹೇಗೆ? ಇಲ್ಲ ಸರ್, ಅಲ್ಲಿ ಜಾಸ್ತಿ ಹೆಚ್ಚು ಸಿಟಿಯಿಂದ ಕಡೆನೆ ಬರ್ತಾರೆ ಸರ್, ಹಾಸನ ಕಡೆಯಿಂದ ಬಂದು ತಗೊಂಡು ಹೋಗ್ತಾರೆ. ಅದಕ್ಕೇನು ಹೆಚ್ಚು ಖರ್ಚಿಲ್ಲ ಅಲ್ವಾ? ಇಲ್ಲ ಸರ್, ಏನಿಲ್ಲ, ಒಂದ್ ಮೀನಿಗೆ ಏನೊಂದು 10% ಖರ್ಚು ಬರ್ಬೋದು ಸರ್ ಅಷ್ಟೇ. ಸಾಕಷ್ಟು ಅಲಂಕಾರಿಕ ಗಿಡಗಳನ್ನ ನಿಮ್ಮ ತೋಟದಲ್ಲಿ ಹಾಕೊಂಡಿದ್ದೀರಿ, ಈ ತರದ್ದು ಹಾಕಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ಸರ್? ಅದು ಒಂಥರ ದೈವತ್ವದ ಗಿಡಗಳು ಸರ್. ಕೆಲವೊಂದು ಕೃಷ್ಣ ಕಮಲ ಅಂತ ಇದೆ ಸರ್ ಒಂದು, ಅದರಲ್ಲಿ ಕೌರವರ ಪಾಂಡವರು ಅಂತ ಎಲ್ಲ ದಳಗಳಿರ್ತವೆ ಅದರಲ್ಲಿ, ಅದೊಂದು ಹಾಕಿದೀವಿ ಸರ್. ಸೌಗಂಧಿಕ ಪುಷ್ಪ ಇದೆ, ಆತರ ಎಲ್ಲ ಪೌರಾಣಿಕ ಹೂವಿನ ಗಿಡಗಳೆಲ್ಲ ಇದಾವೆ ಸರ್ ತುಂಬಾ. ಅದೆಲ್ಲ ಹಾಕಿದ್ರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ಒಳ್ಳೆ ಗಾಳಿ, ಶುದ್ಧವಾದ ಗಾಳಿ ಸಿಗುತ್ತೆ, ಮತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಮಾಡಿದೀವಿ ಸರ್. ಅದು ಎಲ್ಲ ಎಲ್ಲಿ ತಂದ್ರೆ ಈ ತರದ ಗಿಡಗಳನ್ನೆಲ್ಲ ಎಲ್ಲಿ ಸಿಗ್ತಾವೆ ನಿಮ್ಗೆ? ಇಡೀ ಕರ್ನಾಟಕ ಎಲ್ಲ ಹುಡುಕಾಡಿ ತಂದಿರೋದು ಸರ್ ಎಲ್ಲ. ಎಲ್ಲ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಲ್ಲೆಲ್ಲ. ಒಂದೊಂದು ಗಿಡ ತರಕ್ಕೂ ಮಂಗಳೂರು ಮೈಸೂರಿಗೆಲ್ಲ ಹೋಗಿದ್ದೀವಿ ಸರ್. ಮಂಗಳೂರು ಮೈಸೂರು ಆ ಭಾಗದಿಂದಲೂ ಕೂಡ ತಂದಿದ್ದೀರಿ? ಲಾಲ್ಬಾಗ್, ಮೈಸೂರು, ಬೆಂಗಳೂರು, ಎಲ್ಲಿ ಎಲ್ಲಿ ಯಾವ್ಯಾವ ಗಿಡ ಹುಡುಕೆ ತಂದಿದ್ರದ ಸರ್ ಅಲ್ಲಿ. ಈಗ ಅಲ್ಲಿ ನೀವು ಕೊಂಡ್ಕೊಂಡಂತ ಗಿಡಗಳು ಏನಾದವೋ ಈ ಪರಿಸರದಲ್ಲಿ ಬರ್ತಾ ಇದಾವ ಅಂತ? ಬರ್ತಿದಾವೆ ಸರ್, ಬರ್ತಿದಾವೆ, ಯಾವ ಫೇಲ್ಯೂರ್ ಆಗಿಲ್ಲ. ಇದೆಲ್ಲದರ ಜೊತೆಗೆ ನೀವು ಈ ವೃಕ್ಷಾಧಾರಿತ ಕೃಷಿಯನ್ನ ಮಾಡ್ಕೊಂಡು ಈ ಕೃಷಿ ಅಧ್ಯಯನ ಪ್ರವಾಸಕ್ಕೂ ಕೂಡ ಕೆಲವೊಂದಷ್ಟು ಸೌಲಭ್ಯಗಳನ್ನ ಮಾಡ್ಕೊಂಡಿದ್ದೀರ, ಈ ತರದ್ದು ಮಾಡಬಹುದು ಅಂತ ಹೇಳಿ ನಿಮ್ಗೆ ಹೇಗ್ ಗೊತ್ತಾಯ್ತು? ಬರ್ತಿದ್ರು ಸರ್, ತುಂಬಾ ಜನ ನೋಡಕ್ಕೆ ಅಂತ ವಿಸಿಟರ್ಸ್ ಬರ್ತಿರ್ತಾರೆ. ಆಮೇಲೆ ಕೆಲವರೊಬ್ಬರು ದೂರದಿಂದ ಬರ್ತಾರೆ ಸರ್, ಹುಬ್ಳಿ ಧಾರವಾಡ ಆ ಕಡೆಯಿಂದೆಲ್ಲ. ಅವ್ರಿಗೆ ಉಳ್ಕೊಳಕ್ಕೆಲ್ಲ ಹಿಂಸೆ ಆಗಿ ಉಳ್ಕೊಂಬೋದ ಹೆಂಗೆ ಅಂತ ಕೇಳ್ತಿದ್ರು. ನಮ್ದು ಒಂದೇ ಇರೋದ್ ಮನೆ ಅಲ್ಲ ಅನ್ಬಿಟ್ಟು ಬಂದು ನೋಡಿ, ತೋಟ ನೋಡಿ ಉಳ್ಕೊಳಗೆ ಅಂತ ಅನ್ಬಿಟ್ಟು, ಕೃಷಿ ಅಧ್ಯಯನ ಪ್ರವಾಸ ಅಂತ ಅನ್ಬಿಟ್ಟು ಅವ್ರಿಗೊಂದು ಮಣ್ಣಲ್ಲಿ ಒಂದು ಮನೆ, ಮತ್ತೆ ಬಿದಿರಲ್ಲಿ ಒಂದು ಮನೆ ಮಾಡಿದೀವಿ ಸರ್. ಮಣ್ಣಿನ ಮನೆ ವೈಶಿಷ್ಟ್ಯ ಏನು ಸರ್? ಮಣ್ಣಿನ ಮನೆ ಈಗ ಟೆಂಪರೇಚರ್ ಒಂದು ಹೊರಗಡೆ 35 ಡಿಗ್ರಿ ಇದ್ರೆ ಒಳಗಡೆ ಒಂದು 25 ಡಿಗ್ರಿ, 10 ಡಿಗ್ರಿ ಕಮ್ಮಿ ಇರುತ್ತೆ ಸರ್ ಒಳಗಡೆ ಮಣ್ಣಿನ ಮನೆದು. ಮತ್ತೆ ಗೋಡೆಗಳು ಉಸಿರಾಡ್ತಿರ್ತವೆ ಸರ್, ಅವು ಸಿಮೆಂಟ್ ಗೋಡೆ ತರ ಕಟ್ಕೊಂಡಂಗೆ ಆಗಲ್ಲ, ಚೆನ್ನಾಗಿರುತ್ತೆ ಮತ್ತೆ ಹೆಲ್ತಿ ಆಗಿರುತ್ತೆ ಸರ್ ಒಳಗಡೆ, ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ಹಂಗಾಗಿ ಮಣ್ಣಿನ ಮನೆ. ಇಲ್ಲಿ ಏನೇನು ಸಿಗುತ್ತೆ ನಮ್ಮಲ್ಲೇ ಸಿಗ ಜರುಗ ಮಣ್ಣಲ್ಲೇ ಮಾಡಿರೋದು ಸರ್, ಅದೇನು ಹೊರಗಡೆ ಏನು ತಂದಿಲ್ಲ. ಮಣ್ಣಿನ ಮನೆ ಹೇಗೆ ಮಾಡಿದ್ರೆ ಅದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳಿ ಸರ್. ಅದೇ ಒಂದು ಬ್ಲಾಕ್ ಮಾಡ್ಕೊಂಡ್ಬಿಟ್ಟು ಸರ್ ಕಬ್ಬಿಣದಲ್ಲಿ, ಆ ಬ್ಲಾಕ್ ಒಳಗಡೆಗೆ ಮಣ್ಣನ್ನ ಸ್ವಲ್ಪ ಲೈಟ್ ಹಸಿಯಾಗಿ ಕಲಸ್ಕೊಂಡು ಅದನ್ನ ದಮ್ಮಸ್ ಮಾಡಿ ದಮ್ಮಸ್ ಮಾಡಿ ಆತರ ಮಾಡಿರೋ ಸರ್, ಅದನ್ನ ರ್ಯಾಮ್ ಮಾಡಿ ಮಾಡಿರೋದು ಸರ್ ಅದು. ಧುಮ್ಮಸ್ ಅಂದ್ರೆ ಯಾವ ತರ ಮಾಡೋದನ್ನ ಸರ್? ಅದೇ ಬಾಕ್ಸ್ ಮಾಡ್ಕೊಳ್ಳೋದು ಸರ್, ಕಬ್ಬಿಣದ ಒಂದು ಬಾಕ್ಸ್, ಒಂದು ನಾಲ್ಕಡಿ ಉದ್ದ, ಒಂದಡಿ ಹೈಟ್, ಒಂದಡಿ ಅಗಲ. ಬಾಕ್ಸ್ ಮಾಡ್ಕೊಂಡ್ಬಿಟ್ಟು ಅದ್ರೊಳಗಡೆ ಮಣ್ಣಾಕಿ ರ್ಯಾಮ್ ಮಾಡ್ಬೇಕು, ಧಮ್ಮಸ್ ಮಾಡ್ಬೇಕು ಸರ್. ಅದು ಅದೆಲ್ಲ ಆದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ ಸರ್, ಆಗ್ಲೇ ಗಟ್ಟಿಯಾಗಿರುತ್ತೆ, ಅದ್ರ ಮೇಲೆ ನಿಂತು ಓಡಾಡ್ಬೋದು ಆಗ್ಲೇ, ಅಷ್ಟು ಗಟ್ಟಿಯಾಗಿರುತ್ತೆ. ಮತ್ತೆ ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋದು, ಹಂಗೆ ಕಂಟಿನ್ಯೂ ಮಾಡೋದು ಸರ್. ಗೋಡೆ ಸಿಮೆಂಟ್ ಬಳಕೆ ಮಾಡೋದಿಲ್ಲ? ಸಿಮೆಂಟ್ ಹೊರಗಡೆ ಮಾಡಿಲ್ಲ ಸರ್, ಒಳಗಡೆ ಮಾಡಿದೀವಿ. ಬಟ್ಟೆ ಎಲ್ಲ ಇದಾಗುತ್ತೆ, ಹರಿಯುತ್ತೆ ಅಂತ ಅನ್ಬಿಟ್ಟು ಗೋಡೆ ತರಿಯುತ್ತೆ ಅನ್ಬಿಟ್ಟು ಒಳಗಡೆ ಸಿಮೆಂಟ್ ಬಳಕೆ ಮಾಡಿದೀವಿ. ಅಂತಂದ್ರೆ ಈಗ ಗೋಡೆ ಕಟ್ಟುವಾಗ ಏನ್ ಸಿಮೆಂಟ್ ಬಳಕೆ ಮಾಡಿಲ್ಲ? ಇಲ್ಲ ಸರ್, ಇಲ್ಲ, ನ್ಯಾಚುರಲ್ ಮಣ್ಣೆ. ಮಣ್ಣು ಮಾತ್ರ? ಮಣ್ಣು ಮಾತ್ರ. ಮರಳನ್ನು ಕೂಡ ಬಳಕೆ ಮಾಡಿಲ್ಲ? ಇಲ್ಲ ಸರ್, ಇಲ್ಲ, ಮರಳ ಬಳಕೆ ಮಾಡಿಲ್ಲ. ಈಗ ಅದಕ್ಕೆ ಕ್ಯೂರಿಂಗ್ ಆತರದ ಏನು ಮಾಡ್ಬೇಕಾಗತ್ತೆ? ಇಲ್ಲ ಸರ್, ಇಲ್ಲ, ಕ್ಯೂರಿಂಗ್ ಇಲ್ಲ. ಅವತ್ತು ಏನ್ ಗಟ್ಟಿ ಆಗುತ್ತೆ ಅದು ಮುಗಿಯುತ್ತೆ ಸರ್, ಅಲ್ಲಿಗೆ ಮತ್ತೆ ನೀರ್ ತಗೊಳ್ಳಲ್ಲ ಅದು, ಅಷ್ಟು ಗಟ್ಟಿ ಇರುತ್ತೆ ಸರ್ ಅದು. ಈಗ ಎಲ್ಲಾ ಮಾದರಿ ಮಣ್ಣಲ್ಲೂ ಆತರದ್ ಮಾಡಬಹುದು ಅಥವಾ ಎಂತ ಮಣ್ಣು ಬೇಕಾಗುತ್ತೆ? ಜರುಗ್ ಮಣ್ಣು ಒಳ್ಳೇದಿದೆ. ಬೇರೆ ಮಣ್ಣಲ್ಲಿ ಮಾಡ್ಬೇಕು ಅಂತ ಅಂದ್ರೆ ಸ್ವಲ್ಪ ಅಂಟು ಮಣ್ಣಿದ್ರೆ ಸ್ವಲ್ಪ ಮರಳು ಮಿಕ್ಸ್ ಮಾಡ್ಕೊಬೇಕು ಸರ್. ಅದಕ್ಕೆ ಅದೇ ಅವ್ರ ಜಮೀನಲ್ಲಿ ಸಿಗಂತ ಮಣ್ಣು ಯಾವ ತರ ಇರುತ್ತೆ ನೋಡ್ಬೇಕು ಸರ್. ಅದು ನೋಡ್ಬಿಟ್ಟು ಮಾಡ್ಕೊಬೇಕಾಗತ್ತೆ. ಈ ತರ ಮಾಡಬಹುದು ಅಂತ ಹೇಳಿ ಹೆಂಗ್ ಗೊತ್ತಾಯ್ತು ನಿಮ್ಗೆ? ನಮ್ ಫ್ರೆಂಡ್ ಒಬ್ರು ಆರ್ಕಿಟೆಕ್ಟ್ ಇದ್ರು ಸರ್, ಅವ್ರು ಅಲ್ಲಿಂದಲೇ ಹೇಳಿದ್ರು ಸರ್ ಈ ತರ ಪ್ರಮಾಣದಲ್ಲಿ ಇರ್ಬೇಕು ಮಣ್ಣು ಅಂತ ಫೋನ್ ಅಲ್ಲಿ ಹೇಳಿದ್ದು. ಆಮೇಲೆ ನಾವೊಂದು ಸಣ್ಣ ಸ್ಲಾಬ್ ಮಾಡಿ ನೋಡಿ ಒಡೆದಾಕಿ ಗಟ್ಟಿ ಇದೆಯಾ ಹಂಗೆ ನೋಡಿ, ಮತ್ತೆ ನಮ್ಮ ಫ್ರೆಂಡ್ ಹತ್ರ ಕಂಪ್ರೆಷನ್ ಟೆಸ್ಟ್ ಮಾಡಿಸಿದ್ವಿ ಸರ್, ಮಣ್ಣಿಂದು ಒಂದು ಬ್ಲಾಕ್ ಮಾಡಿ ಒಡೆದಾಕಿ ಅದು ಎಷ್ಟು ಗಟ್ಟಿ ಇದೆ ಅಂತ. ಆಮೇಲೆ ಸಕ್ಸಸ್ ಆಗಿ ಅದು ಮಾಡಿದ್ವಿ ಸರ್. ನಾವೇ ಇಲ್ಲೇ ತುಂಬಾ ಗಟ್ಟಿ ಇರುತ್ತದೆ. ಹಾ ಸರ್, ಗಟ್ಟಿ ಇದೆ. ವರ್ಷದಿಂದ ವರ್ಷಕ್ಕೆ ಮಣ್ಣು ಕುಸಿ ಅಂತದ್ದು ಮಳೆಗೆ ಹತ್ರದಲ್ಲಿ ಏನಾರಾಗುತ್ತೆ? ಇಲ್ಲ ಸರ್, ವರ್ಷದಿಂದ ವರ್ಷ ಗಟ್ಟಿ ಆಗ್ತಿರುತ್ತೆ ಹೊರತು ಏನಾಗಲ್ಲ ಸರ್. ನೀರು ಬಿದ್ರು ಗಟ್ಟಿ ಆಗ್ತಾ ಇರುತ್ತೆ ಸರ್ ಅದು. ಎಷ್ಟು ವರ್ಷ ಆಯ್ತು ಈಗ ಮಾಡಿ ಆ ಮನೆ ಸರ್? ಮಾಡಿ 3.5 ವರ್ಷ ಆಯ್ತಾ ಬಂತು. ಇಲ್ಲಿವರೆಗೆ ಏನು ಸಮಸ್ಯೆ ಇಲ್ಲ? ಇಲ್ಲ ಸರ್, ಇಲ್ಲ. ಮೇಲ್ಗಡೆ ಹಂಚು ಹಾಕಿದ್ರು ಆರ್ಸಿಸಿ ಹಾಕಿದ್ರು? ಹಂಚು ಸರ್, ಮಂಗಳೂರು ಹೆಂಚು. ಆರ್ಸಿಸಿ ಹಾಕ್ಬೋದಾ? ಹಾಕ್ಬೋದು ಸರ್, ಆರ್ಸಿಸಿ ಹಾಕ್ಬೋದು, ಇಲ್ಲ ಎರಡು ಮನೆಗಳು ಕಟ್ಬೋದು ಸರ್ ಬೇಕಾದ್ರೆ. ಒಂದ್ರ ಮೇಲೆ ಒಂದು ಕಟ್ಬೋದು, ಅದ್ರ ಮೇಲೆ ಆರ್ಸಿಸಿ ಹಾಕೊಂಡೆ ಕಟ್ಬೋದು. ಆರ್ಸಿಸಿ ಹಾಕೊಂಡ್ರೆ ಕಟ್ಬೋದು, ಇಲ್ಲ ಅದೇ ಕಲ್ಲು ಸ್ಲಾಬ್ ತರ ಮಾಡ್ಬಿಟ್ಟು ಅಲ್ಲ ಅಟ್ಟ ತರ ಮಾಡ್ಬಿಟ್ಟು ಬೇಕಾದ್ರೆ ಇನ್ನೊಂದ್ ಮನೆ ಬೇಕಾದ್ರೆ ಕಟ್ಬೋದು ಸರ್. ಅದು ತಡೆಯುತ್ತೆ. ಎಷ್ಟು ಖರ್ಚು ಬರುತ್ತೆ ಅದಕ್ಕೆ ಸರ್? ನಮ್ದು 15 ಅಡಿ ಅಗ್ಲ, ಒಂದು 26 ಅಡಿ ಉದ್ದ, 3.5 ಲಕ್ಷ 4 ಲಕ್ಷ ಹತ್ತತ್ರ ಆಯ್ತು ಸರ್ ನಮ್ದು. ಈಗ ಸಿಮೆಂಟ್ ಮರಳು ಬಳಕೆ ಮಾಡಿದ್ರು ಅಷ್ಟೇ ಆಗ್ತಿತ್ತಾ? ಹೇಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್, ಸಿಮೆಂಟ್ ಇದ್ರದ್ದು, ಇದು ಸ್ವಲ್ಪ ಕಮ್ಮಿ ಬಂತು. ಚೆನ್ನಾಗಿದೆ, ಒಟ್ಟಿಗೆ ಗಟ್ಟಿಮುಟ್ಟಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಇಲ್ಲಿ ಉಳಿಲಿಕ್ಕೂ ವ್ಯವಸ್ಥೆ ಮಾಡ್ತೀರಾ ಮನೆಯಲ್ಲಿ? ಹಾ ಸರ್, ಒಂದ್ 2 ದಿನ ಮುಂಚೆ ಹೇಳ್ಬೇಕು ಸರ್, ಅವರು ಬರ್ತಾ ಇದೀವಿ ಅಂತ ಹೇಳಿದ್ರೆ ಮಾಡ್ಬೋದು ಸರ್, ವ್ಯವಸ್ಥೆ ಮಾಡ್ತೀವಿ. ಈಗ ಉಳಿ ಅಂತವ್ರಿಗೆ ಚಾರ್ಜ್ ಮಾಡ್ತೀರಾ ಹೇಗೆ? ಚಾರ್ಜ್ ಮಾಡ್ತೀವಿ ಸರ್. ಒಂದಿನ 2 ದಿನ ಉಳ್ಕಂತೀವಿ ಅಂದ್ರೆ ಅವ್ರಿಗೆ ಫುಡ್ ಎಲ್ಲ ಇಲ್ಲೇ ಸಿಗುತ್ತೆ ಸರ್, ಆರ್ಗ್ಯಾನಿಕ್ ಫುಡ್, ನಮ್ಮ ಜಮೀನಲ್ಲಿ ಬೆಳೆಯುವಂತ ಆರ್ಗ್ಯಾನಿಕ್ ಫುಡ್, ಹಣ್ಣುಗಳು ಮತ್ತೆ ಇಲ್ಲೇ ಕೋಳಿಗಳಿರ್ತದೆ ಸರ್, ಎಲ್ಲ ಮೊಟ್ಟೆಗಳು, ಮೀನು, ಫಿಶ್ ಎಲ್ಲ ಇಲ್ಲೇ ಸಿಗುತ್ತಲ್ಲ ಸರ್, ಅವ್ರಿಗೆ ಆರ್ಗ್ಯಾನಿಕ್ ಆಗಿ ಚಾರ್ಜ್ ಮಾಡ್ತೀವಿ ಸರ್ ಅವ್ರಿಗೆ. ಸ್ವಲ್ಪ ಊಟನೂ ಕೂಡ ನೀವೇ ಮಾಡಿಕೊಡ್ತೀರಿ? ಊಟ ಇಲ್ಲೇ ಸಿಗುತ್ತೆ ಸರ್ ಅವ್ರಿಗೆ. ತುಂಬಾ ಜನ ಬರ್ತಾರ ಹೇಗೆ? ಬರ್ತಿರ್ತಾರೆ ಸರ್. ಬಂದವರು ಏನ್ ಅಭಿಪ್ರಾಯ ಹೇಳ್ತಾರೆ? ಅದೇ ಖುಷಿಯಾಗಿ ಸರ್, ಒಂದ್ ದಿನದ ಮಟ್ಟಿಗೆ ಬಂದಿರೋರು 2 ದಿನ 3 ದಿನ ಇರ್ತಾರೆ ಸರ್ ಇಲ್ಲಿ, ಚೆನ್ನಾಗಿದೆ ಅಂತ ಅನ್ಬಿಟ್ಟು ಇರ್ತಾರೆ ಸರ್, ಖುಷಿ. ಇದರಿಂದಲೂ ಕೂಡ ಒಂದಷ್ಟು ಆದಾಯ ಮಾಡ್ಕೋಬಹುದಾ? ಹ್ಞೂ ಸರ್, ಹೊರಗಡೆ ಮಾರ್ಕೆಟ್ ಮಾಡೋದ್ರ ಬದಲು ಈಗ ಬರ್ತಾರಲ್ಲ ಅವರೇ ಇಲ್ಲಿ ತೆಂಗಿನಕಾಯಿ, ಸಪೋಟ ಏನೇನು ಬೇಕು ಎಲ್ಲ ಅವರು ತಗೊಂಡು ಕೊಂಡ್ಕೊಂಡು ಹೋಗ್ತಾರೆ ಸರ್. ಇಲ್ಲಿ ಅರ್ಧ ನಮ್ಗೆ ಇಲ್ಲೇ ವ್ಯಾಪಾರ ಆಗುತ್ತೆ ಸರ್, ಕೋಳಿ, ಮೊಟ್ಟೆ, ಮೀನು, ಏನ್ ಬೇಕೆಲ್ಲ ಹೋಗೋಗಿ ತಗೊಂಡೋಗ್ತಾರೆ ಸರ್ ಅವರು. ಕೋಳಿ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಕೋಳಿ ಸಾಕಾಣಿಕೆ ಒಂದು 15 ವರ್ಷದಿಂದ ಮಾಡ್ತಿದ್ದೀವಿ. ಕೋಳಿ ಎಷ್ಟೆಷ್ಟು ಕೋಳಿ ಸಾಕ್ತೀರಾ ಒಂದೊಂದ್ ಸರಿಗೆ? ಒಂದೊಂದ್ ಸರಿಗೆ ಒಂದು 300-400 ಹಿಂಗ್ ಸಾಕ್ತೀವಿ ಸರ್ ಒಂದೊಂದ್ ಬ್ಯಾಚ್ಗೆ. ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕೋಳಿಗಳು ಇರ್ತವೆ ಸರ್ ಅಲ್ಲಿ. ಎಂತ ತಳಿಗಳನ್ನು ಸಾಕೊಂಡಿದ್ದೀರಾ ಹೇಳಿ ಸರ್? ಇದು ಟರ್ಕಿ ಕೋಳಿಗಳು, ಗುನಿಯಾ ಫೌಲ್ ಅಂತ, ಚೈನಾ ಕೋಳಿ ಅಂತ ಅದು, ಆಮೇಲೆ ನಾಟಿ ಕೋಳಿಗಳು, ಕಡಕ್ನಾಥ್ ಕೋಳಿಗಳು, ಪೋಲಿಷ್ ಕ್ಯಾಪ್ ಅಂತ ಬರುತ್ತೆ ಸರ್, ಅದೊಂದು ಸ್ವಲ್ಪ ಫ್ಯಾನ್ಸಿ ಕೋಳಿಗಳು. ಬಾತ್ ಕೋಳಿಗಳು ಸಾಕಿದ್ವಿ ಸರ್, ಸುಮಾರು ಬಾತ್ ಕೋಳಿಗಳಿದಾವೆ. ಅದರಲ್ಲಿ ಕಾಕಿ ಕ್ಯಾಂಬೆಲ್ ಅಂತ ಇದೆ, ವೈಟ್ ಪೆಕಿನ್ ಅಂತ ಇದೆ, ಫ್ಲೈಯಿಂಗ್ ಡಕ್ಸ್ ಇದೆ, ಮತ್ತೆ ಮಾಸ್ಕೋವಿ ಡಕ್ಸ್ ಅಂತ, ಅದೇ ಮೊಟ್ಟೆ ಇಟ್ಟು ಮರಿ ಮಾಡೋ ಅಂತ ಡಕ್ಸ್ ಗಳೆಲ್ಲ ಇದಾವೆ ಸರ್. ಅಂತವನ್ನೆಲ್ಲ ಸಾಕೊಂಡಿದ್ದೀರಿ? ಎಲ್ಲ ಸಾಕಿದ್ದೀವಿ ಸರ್. ಈಗ ಮಾರಾಟ ಹೆಂಗೆ ಅದ್ರದ್ದು ಸರ್? ಅದು ಇಲ್ಲೇ ಬಂದು ತಗೊಂಡೋಗ್ತಾರೆ, ಮತ್ತೆ ನಮ್ಗೆ ಇಲ್ಲಿ ಅದೇ ಕೃಷಿ ಅಧ್ಯಯನ ಕೇಂದ್ರಕ್ಕೆ ಬರ್ತಾರಲ್ಲ ಸರ್, ಬೇಕು ಅಂದಾಗ ಇಲ್ಲೇ ಯೂಸ್ ಮಾಡ್ಕೊಂತೀವಿ ಸರ್ ಇದನ್ನ. ಕೋಳಿ ಸಾಕಾಣಿಕೆ ಒಂದ್ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಯಾಕೆಂತ ಅಂದ್ರೆ ನಿಮ್ದು ವೃಕ್ಷಾಧಾರಿತ ಕೃಷಿ, ಸುತ್ತಲೂ ಕೂಡ ಗಿಡ ಮರಗಳಿದಾವೆ, ಒಂದು ಕಾಡಿನ ಸ್ವರೂಪವನ್ನ ನಿಮ್ಮ ಜಮೀನು ಪಡ್ಕೊಂಡಿದೆ. ಇಂಥ ಭಾಗದಲ್ಲಿ ನರಿಗಳ ಕಾಟ, ಹಾವಿನ ಕಾಟ, ನಾಯಿಗಳ ಕಾಟ ಇಂಥವೆಲ್ಲ ಆಗುತ್ತೆ. ಈಗ ನೀವು ದೊಡ್ಡ ಪ್ರಮಾಣದಲ್ಲಿ ಕೋಳಿ ಸಾಕ್ತಾ ಇರೋದ್ರಿಂದ ಹೇಗೆ ಸಂರಕ್ಷಣೆ ಮಾಡ್ತೀರಾ ಅವನ್ನ? ಸರ್, ನಮ್ದು ಸುತ್ತ ಒಂದು 3 ಎಕರೆಗೆ ಸರ್ ಸುತ್ತ ಜಾಲರಿ ಹಾಕೊಂಡಿದೀವಿ ಸರ್, ಒಂದು 8 ಅಡಿ ಹೈಟ್ಗೆ, ಒಂದೇ ಒಂದ್ ಗೇಟ್ ಇಟ್ಕೊಂಡಿದೀವಿ ಒಳಗಡೆ ನಾವು ಹೋಗಿ ಬರಕ್ಕೆ. ಮತ್ತೆ ಹಣ್ಣುಗಳು ಸರ್, ತುಂಬಾ ಹಣ್ಣಿನ ಮರಗಳಿದಾವೆ ಇದ್ರೊಳಗೆ ತೋಟದಲ್ಲಿ, ಅಲ್ಲಿ ಕೆಳಗಡೆ ಬಿದ್ದ ಹಣ್ಣುಗಳು ತಿನ್ಕೊಂತವೆ, ಹುಳ ಉಪ್ಪೆಗಳೆಲ್ಲ ತಿನ್ಕೊಂತವೆ, ಕಳೆ ತಿಂತವೆ ಸರ್. ಟರ್ಕಿ ಕೋಳಿಗಳು ಜಾಸ್ತಿ, ಟರ್ಕಿ ಕೋಳಿ ಮತ್ತೆ ಗಿನಿಫಲ್ ಕಳೆನೇ ಜಾಸ್ತಿ ತಿನ್ನೋದು ಸರ್, ಅದು 70% ಕಳೆ ತಿಂತವೆ, ಹಣ್ಣುಗಳೆಲ್ಲ ತಿಂತವೆ ಸರ್ ಅವು. ಈಗ ಅದು ಬೇಲಿ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಸೇಫ್, ಫುಲ್ ಸೇಫ್ ಸರ್. ಯಾವ್ದು ಬರಲ್ಲ, ಯಾವ ಪ್ರಾಣಿ ಯಾವ್ದು ಬರಲ್ಲ ಸರ್. ಹೊರಗಡೆ ಸುತ್ತ ನೋಡ್ತಿರ್ತಾವ ಅಷ್ಟೇ, ಒಳಗಡೆ ಬರಕ್ ಆಗಲ್ಲ ಸರ್. ಬಹುತೇಕ ನಾಟಿ ಕೋಳಿನೇ ಸಾಕದಲ್ವಾ? ಎಲ್ಲ ನಾಟಿ ಜಾತಿಗಳೇ ಸರ್ ಎಲ್ಲ. ಹೆಂಗ್ ಮಾರಾಟ ಮಾಡ್ತೀರಾ ಅವನ್ನ ಸರ್? ನಾಟಿ ಕೋಳಿ ಆದ್ರೆ 400 ರುಪೀಸ್ ಕೊಡ್ತೀವಿ ಸರ್. ಟರ್ಕಿ ಆದ್ರೆ 600 ರುಪೀಸ್ ಪರ್ ಕೆ ಜಿ. ಗುನಿಯಾ ಫೌಲ್ ಆದ್ರೆ 500 ರುಪೀಸ್ ಪರ್ ಕೆ ಜಿ. ಮಾಸ್ಕೋವಿ ಡಕ್ಸ್ ಅಂತ ಇದಾವೆ ಸರ್, ಸ್ಪೆಷಲ್ ಡಕ್ಗಳವು. ಅವು 2500 ಪರ್ ಕೆ ಜಿ, 2500 ಒಂದ್ ಕೆ ಜಿಗೆ ಸರ್ ಅದು. ಈಗ ಅವನ್ನು ಈ ಸಾಮಾನ್ಯ ನಾಟಿ ಕೋಳಿ ತರನೇ ಸಾಕ್ಬೋದು ಅಥವಾ ಬೇರೆ ಏನಾದ್ರೂ ನಿಗಾ ಮಾಡ್ಬೇಕು ಹೆಂಗೆ? ಸಾಮಾನ್ಯ ನಾಟಿ ಕೋಳಿ ಹೆಂಗೆ ಸರ್? ಅದನ್ನು ಸ್ವಲ್ಪ ಕಣ್ಣಿಗೆ ನೀರು ಬೀಳ್ಬೇಕು ಸರ್. ಅದಕ್ಕೆ ತಲೆ ಹೆಚ್ಕೊಳಕ್ ಅನ್ಬಿಟ್ಟು ಒಂದ್ ಬಟ್ಲಲ್ಲಿ ನೀರ್ ಇಟ್ಟಿರ್ತೀವಿ ಬಾತ್ಕೋಳಿಗಳಿಗೆ. ಅಷ್ಟೇ ಸರ್, ಇನ್ನೆಲ್ಲ ಫುಡ್ ಎಲ್ಲ ಮಾಮೂಲಿ ನಾಟಿ ಕೋಳಿದೆ. ನಾಟಿ ಕೋಳಿ ಫುಡ್ ಸಾಕಾಗುತ್ತೆ. ಕಳೆಗಳು ಮತ್ತೆ ಹುಳ ಉಪ್ಪೆಗಳು ನಮ್ ಕಣ್ಣಿಗೆ ಕಾಣದೇ ಇರೋ ಸೂಕ್ಷ್ಮ ಹುಳ ಉಪ್ಪೆಗಳೆಲ್ಲ ಆಯ್ತವೆ ಸರ್. ಅವು ಬಾತ್ಕೋಳಿಗಳು ಸೊಳ್ಳೆಗಳೆಲ್ಲ ಅವಾಯ್ಡ್ ಮಾಡ್ತಾವೆ ಸರ್. ಅವು ಸೊಳ್ಳೆಗಳು ಕೂಡ ಇರೋದಿಲ್ಲ? ಇಲ್ಲ, ಬಾತ್ಕೋಳಿಗಳು ಅದೆಲ್ಲ ಹುಡುಕಿ ತಿಂತವೆ. ಅವಕ್ಕೆ ಏನಾದ್ರೂ ನೀವು ಫುಡ್ ಅಂತ ಹೇಳಿ ಹಾಕ್ಬೇಕಾ ಹೆಂಗೆ? ಸ್ವಲ್ಪ ಕೊಡ್ತೀವಿ ಸರ್, ಒಂದ್ 30% ಫುಡ್ ನಾವು ಕೊಡ್ತೀವಿ, ಇನ್ನೂ 70% ಅವೇ ಹುಡ್ಕಂತವೆ ಸರ್. ಈ ಕೋಳಿ ಸಾಕೊಂಡಿದ್ರಲ್ಲ 3 ಎಕರೆನಲ್ಲಿ, ಅಲ್ಲಿ ಏನೇನು ಬೆಳ್ಕೊಂಡಿದ್ದೀರಿ ಸರ್? ಅಲ್ಲಿ ಲಿಚಿ ಇದೆ, ಮಾವಿದೆ, ಸಪೋಟ ಇದೆ, ತೆಂಗಿದೆ, ಹಲಸು ಇದೆ ಸರ್, ಒಂದ್ 4-5 ಜಾತಿ ಹಲಸು ಇದೆ, ಲಕ್ಷ್ಮಣ ಫಲ, ಹನುಮಾನ್ ಫಲ, ಖರ್ಜೂರ, ಕಿತ್ಲೆ, ಮೂಸಂಬಿ, ಮಲೇಷಿಯನ್ ಆಪಲ್ ಒಂದ್ 4-5 ಮರಗಳಿದಾವೆ ಸರ್. ಅಲ್ಲಿ ಚೆರ್ರಿ ಇದೆ, ಮತ್ತೆ ಅದರಿಂದ ಬಂದ ಹಣ್ಣೆಲ್ಲ ತಿಂತವೆ ಸರ್. ಅವಲ್ಲಿ ಕೆಳಗಡೆ ಬಿದ್ದಿರೋ ಹಣ್ಣುಗಳನ್ನೆಲ್ಲ ಆರಿಸಿ ಆರಿಸಿ ತಿಂತವೆ. ಅಂತಂದ್ರೆ ಬೇರೆ ಇನ್ನೇನು ಬೆಳೆಯಕ್ಕಾಗೋದಿಲ್ಲ, ಅಲ್ಲಿ ಏನಾದ್ರೂ ತೋಟಗಾರಿಕೆ ಬೆಳೆಗಳನ್ನ, ಹಣ್ಣಿನ ಗಿಡಗಳನ್ನ ಆ ತರದನ್ನ ಬೆಳ್ಕೋಬಹುದು ಸರ್. ತೋಟಗಾರಿಕೆ ಬೆಳೆ ಮಾತ್ರ ಬೆಳೆಯಬಹುದು, ಚಿಕ್ಕ ಚಿಕ್ಕ ಗಿಡಗಳು ಕೆರಿತವೆ ಸರ್ ಎಲ್ಲ. ಮತ್ತೆ ಸ್ವಲ್ಪ ಕಳೆ ಅವಾಯ್ಡ್ ಮಾಡ್ತವೆ ಸರ್ ಇವು, ಮತ್ತೆ ಅದರಿಂದ ಗೊಬ್ಬರ ಹಂಗೆ ಆಗ್ಲೇ ಅವತ್ತೇ ಉತ್ಪತ್ತಿ ಆಗುತ್ತಲ್ಲ ಸರ್ ಗೊಬ್ಬರ. ದನಕರುಗಳು ಎಷ್ಟಿದಾವೆ ಸರ್? 4 ಗಿರ್ರಸುಗಳಿದಾವೆ. ಒಂದು ಮಲ್ನಾಡ್ ಗಿಡದಲ್ಲಿ ಸ್ವರ್ಣ ಕಪಿಲ ಅಂತ ಬರುತ್ತೆ ಸರ್ ಒಂದು, ಅದು ಒಂದ್ 2 ಇದಾವೆ ಸರ್. ಅವು ಒಂದ್ ಕರು, ಒಂದು ಅದ್ರ ತಾಯಿ ಒಂದು. ಗಿರ್ತಳಿಯನ್ನೇ ಯಾಕೆ ಸಾಕೊಂಡಿದ್ದೀರಿ ಸರ್? ಗಿರ್ತಳಿಲಿ ತುಂಬಾ ಗಂಜಲ ಜಾಸ್ತಿ ಬೇಕಿತ್ತು ನಮ್ಗೆ ಇಲ್ಲಿ ಆರ್ಗ್ಯಾನಿಕ್ ಅಲ್ಲಿ ಮಾಡಕ್ಕೆ, ಜೀವಾಮೃತ ಮಾಡಕ್ಕೆ, ಮತ್ತೆ ಗೊಬ್ಬರ ಜಾಸ್ತಿ ಬೇಕಾಗಿತ್ತು ಸರ್ ಹಂಗಾಗಿ. ಮತ್ತೆ ಹಾಲು ಜಾಸ್ತಿ ಕೊಡುತ್ತೆ ಸರ್ ಅದು. ನಮ್ಮಲ್ಲಿ ಬೆಕ್ಕುಗಳು ನಾಯಿಗಳೆಲ್ಲ ಜಾಸ್ತಿ ಇದಾವೆ, ಹಾಲು ಜಾಸ್ತಿ ಬೇಕು ಸರ್ ನಮ್ಗೆ, ಹಂಗಾಗಿ ಗಿರ್ರಸನೆ ಸಾಕೊಂಡಿದೀವಿ. ಎಷ್ಟು ಹಾಲು ಕೊಡುತ್ತೀಗ ಅದು ಸರ್? ಒಂದೊಂದು ಹಸುಗಳು 8-8 ಲೀಟರ್ ಹಾಲು ಕೊಡ್ತವೆ ಸರ್ ಒಂದೊಂದು ಹಾವು ಕರು ಆಗ ಟೈಮಲ್ಲಿ. ನಾವೇನು ತಿಂಡಿ ಏನು ಕೊಡ್ಲಿಲ್ಲ ಅಂದ್ರೆ 6 ಲೀಟರ್ ಕೊಡ್ತೇವೆ ಸರ್ ಒಂದ್ ಹೊತ್ತಿಗೆ, 2 ಹೊತ್ತಿಂದ 12 ಲೀಟರ್ ಹಿಂಗೆಲ್ಲ ಕೊಡ್ತವೆ ಸರ್. ಸ್ವರ್ಣ ಕಪಿಲದ್ದು ಏನು ವೈಶಿಷ್ಟ್ಯ ಸರ್? ಸ್ವರ್ಣ ಕಪಿಲ ಅದು ಮಲ್ನಾಡ್ ಗಿಡದಲ್ಲಿ ಸರ್, ಅದು ಒಂದು 10,000 ಮಲ್ನಾಡ್ ಗಿಡಕ್ಕೆ ಒಂದೇ ಹುಟ್ಟೋದು ಸರ್ ಅದು, ಕೆಲವೊಂದು ಮನೆತನದಲ್ಲಿ. ಆಮೇಲೆ 6 ತಿಂಗಳಿಗೆ ಒಂದ್ಸರಿ ಕಲರ್ ಚೇಂಜ್ ಆಗುತ್ತೆ ಸರ್ ಅದ್ರದ್ದು ಚರ್ಮದ್ದು. ಆಮೇಲೆ 2 ವರ್ಷಕ್ಕೆ ಒಂದ್ಸರಿ ಕೋಡು ಉದುರಿ ಹೊಸ ಕೋಡ್ ಬೆಳೆಯುತ್ತೆ ಸರ್ ಅದು. ಆಮೇಲೆ ಅದು ಖುಷಿಯಾಗಿದ್ದಾಗ ನೆತ್ತಿಲಿ ಒಂಥರ ಸೆಂಟ್ ಬರ್ತಾ ಇರ್ತದೆ ಸರ್, ಘಮ ಘಮ ಅಂತ. ಅದಿದ್ರೆ 1 ಕಿಲೋಮೀಟರ್ ಸುತ್ತಳತೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ನಿಮ್ಗೆಲ್ಲಿ ಸಿಕ್ತಿದ್ದು? ನಮ್ಮ ಫ್ರೆಂಡ್ ಮನೇಲಿ ಹುಟ್ಟಿತ್ತು ಸರ್, ಅವ್ರು ಕೊಟ್ಟಿದ್ರು ನಮ್ಗೆ. ಈಗ ಸ್ವರ್ಣ ಕಪಿಲ ಮತ್ತೆ ಸ್ವರ್ಣ ಕಪಿಲಕ್ಕೆ ಜನ್ಮ ಕೊಡುತ್ತೆ ಹಂಗೆ ಹೇಳಕ್ಕಾಗಲ್ಲ ಸರ್ ಅದು. ಅದು ಆ ಮನೆ ತನಕ ಒಂದ್ ಕಣ್ಣಂಗೆ. ಈಗ ನಮ್ಮಲ್ಲಿ ತಂದ ಮೇಲೆ 2 ಕರು ಹಾಕಿದೆ, ಅದ 2 ಸ್ವರ್ಣ ಕಪಿಲನೇ ಆಗಿದ್ದಾವೆ ಸರ್ ಅವು. ಈಗ ಅದು ಬಣ್ಣ ಬದಲಾವಣೆ ಮಾಡುತ್ತೆ ಅಂತ ಅಂದ್ರಲ್ಲ, ಅದು ಯಾಕೆ ಮತ್ತೆ ಹೇಗೆ ಆಗುತ್ತೆ? ಅದು ಹೆಂಗೆ ಅಂತ ಗೊತ್ತಿಲ್ಲ ಸರ್. ನೋಡ್ತಾ ನೋಡ್ತಾ ಒಟ್ಲ 6 ತಿಂಗಳಿಗೆ ಒಂದ್ಸರಿ ಚೇಂಜ್ ಆಗುತ್ತೆ ಸರ್ ಕಲರ್. ಒಂದೇ ದಿನ ಚೇಂಜ್ ಆಗಲ್ಲ, ನಿಧಾನಕ್ಕೆ ಬರ್ತಾ ಬರ್ತಾ ಒಂದ್ಸರಿ ಬೂತ್ ಕಲರ್ ಬರುತ್ತೆ ಸರ್, ಕಪಿಲಾಭರಣ ಅಂತಾರಲ್ಲ ಸರ್ ಅದು, ಕಪಿಲಾಭರಣಕ್ಕೆ ಬರುತ್ತೆ. ಮತ್ತೆ ಇನ್ನೊಂದು ಸ್ವಲ್ಪ ಹಳದಿ ಕಲರ್ ಬರುತ್ತೆ ಸರ್ ಇನ್ನು 6 ತಿಂಗಳಾದ್ಮೇಲೆ. 6 ತಿಂಗಳು ಹಳದಿ, ಇನ್ನು 6 ತಿಂಗಳು ಬೂದ್ ಬಣ್ಣ. ಒಂಥರ ಖುಷಿ ಆಗುತ್ತಲ್ಲ ಅದು. ಸರ್ ಹೌದು. ಹಾಲು ಚೆನ್ನಾಗಿ ಕೊಡುತ್ತೆ? 1 ಲೀಟರ್ ಕೊಡುತ್ತೆ ಸರ್ ಅದು. ನಾವು 1 ಲೋಟ ಕುಡಿಯುತ್ತೆ ತಗಂತೀವಿ ಅದರಲ್ಲಿ, ಇನ್ನೆಲ್ಲ 1/4 ಭಾಗ ಕರುಗೆ ಬಿಟ್ಬಿಡ್ತೀವಿ ಸರ್ ಕುಡಿಯಕ್ಕೆ. ಈಗ ಹಸುಗಳ ಜೊತೆಗೆ ಕತ್ತೆ ಮತ್ತೆ ಕೋತಿನೂ ಕೂಡ ಸಾಕೊಂಡಿದ್ದೀರಿ, ಯಾಕೆ ಸಾಕ್ಬೇಕು ಅಂತ ಅನಿಸ್ತದ ಸರ್? ಕತ್ತೆ ನಮ್ಗೆ ಒಳ್ಳೆ ಗೊಬ್ಬರ ಮತ್ತೆ ಗಂಜಲ ಎಲ್ಲ ಚೆನ್ನಾಗಿ ಕೊಡುತ್ತಲ್ಲ ಸರ್ ಅದು. ಅದೊಂದು ಮತ್ತೆ ಈ ಹಸುಗಳು ತಿಂದ್ಬಿಟ್ಟಿದ್ದೆಲ್ಲ ಜಾಗದಲ್ಲಿ ಮತ್ತೆ ಮೇಯಲ್ಲ ಸರ್ ಹಸುಗಳು, ಕೆಲವೊಂದ್ ದಿನ ಆ ಜಾಗದಲ್ಲೆಲ್ಲ ಮೇಯ್ತವೆ ಸರ್. ಇವು ಕಳೆ ಅವಾಯ್ಡ್ ಮಾಡುತ್ತೆ, ಮತ್ತೆ ಯಾರು ಹಸುಬ್ರು ಬಂದ್ರೆ ಸಿಗ್ನಲ್ ಕೊಡ್ತಾವೆ ಸರ್, ಸ್ವಲ್ಪ ದೂರದಿಂದಲೇ ಅವಕ್ಕೆ ಅಷ್ಟು ಇದಿದೆ ಸರ್ ಕತ್ತೆಗಳಿಗೆ. ಮತ್ತೆ ಗಂಜಲ ಶ್ರೇಷ್ಠ ಅಂತ ಅನ್ಬಿಟ್ಟು ಗಿಡ ಮರಗಳಿಗೆಲ್ಲ ಯೂಸ್ ಮಾಡ್ತೀವಿ ಸರ್ ನಾವು ಅದನ್ನ. ಇನ್ನು ಮಂಗ ಮತ್ತೆ ಅದೇನು ಸಣ್ಣ ಮರಿ ಸಿಕ್ಕಿತ್ತು, ಗಾಯ ಆಗಿತ್ತು ಸರ್ ಮರಿಗೆ, ಅದೊಂದು ಇಟ್ಕೊಂಡಿದ್ವಿ ಸರ್ ಜೊತೆ. ಅಂದ್ರೆ ಗಾಯ ಆದದನ್ನ ಅವು ಸೇರ್ಸೋದಿಲ್ಲ ಗುಂಪಿಗೆ? ಗುಂಪಿಗೆ ಸೇರ್ಸಲ್ಲ ಸರ್. ಈಗ ತಗೊಂಡು ಕಾಡಿಗೆ ಬಿಡೋಣ ಅಂದ್ರೆ ಅಲ್ಲೂ ಅವು ಸೇರ್ಸಲ್ಲ. ಆಮೇಲೆ ಹಂಗೆ ಫ್ರೀ ಆಗಿ ಬಿಡೋಣ ಅಂದ್ರೆ ಇಲ್ಲಿ ಕರೆಂಟ್ ವೈರ್ ಮೇಲೆ ಹತ್ತದೆಲ್ಲ ಮಾಡ್ತಾವೆ ಸರ್, ಹಂಗೆ ಇಟ್ಕೊಂಡಿದ್ವಿ ಸರ್. ಏನಂತ ಗೊತ್ತಿಲ್ಲ. ಎಷ್ಟು ವರ್ಷ ಆಯ್ತು ಮಂಗ ಬಂದು? ಅದೊಂದು 6 ವರ್ಷ ಆಯ್ತು ಸರ್. ನಿಮ್ ಜೊತೆಗೆ ಇದೆ? ನಮ್ ಜೊತೆಗೆ ಇದೆ. ಏನ್ ತಿನ್ನುತ್ತದ ಸರ್? ಹಾಲು, ಅನ್ನ ತಿನ್ನತ್ತೆ, ಹಣ್ಣುಗಳೆಲ್ಲ ಕೊಡ್ತೀವಿ. ಈಗ ಮಂಗ ಇದ್ರೆ ಒಂದಷ್ಟು ತೊಂದರೆ ಮಾಡ್ತವೆ ಅಂತ ಹೇಳ್ತಾರೆ, ಇದೇನು ತೊಂದರೆ ಮಾಡೋದಿಲ್ವಾ? ಅಂತ ಏನ್ ಮಾಡಲ್ಲ ಸರ್, ಬೇರೆ ಮಂಗಗಳಷ್ಟು ತೊಂದರೆ ಕೊಡಲ್ಲ. ಏನಾದ್ರೂ ಕೆಲಸ ಮಾಡ್ತೀರಾ ಅದ್ರಲ್ಲಿ? ಇಲ್ಲ ಸರ್, ಏನಿಲ್ಲ. ಬೇಜಾರಾದಾಗ ನಮ್ ಜೊತೆ ಕರ್ಕೊಂಡು ಹೋಗ್ತೀವಿ ಸರ್, ಕೆಲಸ ಮಾಡುವಾಗ ಜೊತೆಲಿ ಇಟ್ಕೊಂಡಿರ್ತೀವಿ. ಮತ್ತೆ ಕೆಲಸ ಮಾಡಾದ್ಮೇಲೆ ಅವನ್ ಏನಾದ್ರೂ ಹಣ್ಣು ಕೇಳಲಿಕ್ಕೆ, ತೆಂಗಿನಕಾಯಿ ಕೇಳಲಿಕ್ಕೆ ಏನಾದ್ರೂ ಸಹಾಯ ಮಾಡುತ್ತ? ಇಲ್ಲ ಇಲ್ಲ ಸರ್, ನಾವೇನು ಕಲ್ಸಿಲ್ಲ, ಆತರ ಏನು ಹಿಂಸೆ ಕೊಟ್ಟಿಲ್ಲ ಸರ್ ಅದಕ್ಕೆ. ಕತ್ತೆಯಿಂದ ಇನ್ನೇನು ಅನುಕೂಲ ಮಾಡ್ಕೊಂಡಿದ್ದೀರಿ ಸರ್? ಕತ್ತೆಯಿಂದ ಅದೇ ಸರ್, ಗೊಬ್ಬರ ಸರ್, ಅದಕ್ಕೆ ಒಳ್ಳೆ ಗೊಬ್ಬರ ಸಿಗುತ್ತೆ ಸರ್. ಅದು ನಾವು ಹೊರಗಡೆ ಎಕ್ಸೋಟಿಕ್ ಫ್ರೂಟ್ಸ್ ಎಲ್ಲ ತಂದು ಗಿಡಗಳೆಲ್ಲ ಹಾಕ್ತಿವಲ್ಲ ಸರ್, ಅದಕ್ಕೆಲ್ಲ ಅದ್ರದ್ದು ಗಂಜ ಮತ್ತೆ ಅದನ್ನ ಕತ್ತೆ ನಾವು ಕಸ ಗುಡಿಸ್ತೀವಲ್ಲ ಸರ್, ಗುಡಿಸುವಾಗ ಅದ್ರದ್ದು ಧೂಳು ಹೇಳುತ್ತಲ್ಲ, ಅದನ್ನ ನಾವು ಸೇವಿಸಿದ್ರೆ ನಮ್ಗೆ ದಮ್ಮು ಕೆಮ್ಮು ಈ ತರದ ಏನು ಕಾಯಿಲೆಗಳಿರಲ್ಲ. ಹಂಗಾಗಿ ಹಂಗೆ ಇಟ್ಟಿದೀವಿ ಸರ್. ಅದು ಈ ತೆಂಗಿನ ಕಾಯಿಗಳು ಉದುರುತ್ತೆ ಮೊದ್ಲೇನೆ, ಅದರ ಬಳಕೆಯನ್ನು ಕೂಡ ಮಾಡಿದಿರಿ, ಹೇಗೆ ಮಾಡ್ಬೇಕು ಅಂತ ಅನ್ನಿಸ್ತು ನಿಮ್ಗೆ? ಇದನ್ನ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೀವಲ್ಲ ಸರ್ ಕೆಲವೊಂದು, ಆತರ ಕೆಳಗಡೆ ಬಿದ್ದದನ್ನ ಅದನ್ನೇ ತೂತ ಮಾಡಿ ಅದ್ರೊಳಗಡೆಗೆಲ್ಲ ಶೋ ಗಿಡಗಳನ್ನೆಲ್ಲ ಸೇರಿಸಿ ಮಾಡ್ತಾ ಇದೀವಿ ಸರ್. ಅದನ್ನು ಚೆನ್ನಾಗಿ ಬರುತ್ತೆ ಗಿಡಗಳು, ಚೆನ್ನಾಗಿ ಬರ್ತಿದಾವೆ ಸರ್. ಬೇರೆ ಏನ್ ಹಾಕ್ತೀರಾ ಅದಕ್ಕೆ? ಅದಕ್ಕೆ ಅದೇ ಸರ್ ಶೋ ಗಿಡಗಳನ್ನ ಹಾಕ್ತಿವಿ ಸರ್, ಕಮ್ಮಿ ನೀರಿದ್ರು ಮತ್ತೆ ಕಮ್ಮಿ ಮೇಂಟೆನೆನ್ಸ್ ಬರೋಂತ ಶೋ ಗಿಡಗಳನ್ನ ಅದ್ರೊಳಗಡೆ ಹಾಕ್ಬೋದು ಸರ್. ತುಂಬಾ ಚೆನ್ನಾಗಿ ಹುಲ್ಸಾಗಿ ಬೆಳೆಯುತ್ತೆ, ಹುಲ್ಸಾಗಿ ಬೆಳೆಯುತ್ತೆ, ಒಂದ್ 3 ವರ್ಷ ಇರುತ್ತೆ ಸರ್. ಅದು ನೀರು ಎಷ್ಟು ದಿನಕ್ಕೊಂದ್ಸರಿ ನೀಡ್ತೀರಾ? ನೀರು ಒಂದು 2 ದಿನಕ್ಕೊಂದ್ಸರಿ ಹಾಕ್ತಿವಿ ಸರ್ ಸ್ವಲ್ಪ. ಮಣ್ಣ ಏನಾರು ಬದಲಾವಣೆ ಮಾಡ್ಬೇಕಾ? ಮಣ್ಣು ಬದಲಾವಣೆ ಮಾಡಿದ್ರೆ ದೀರ್ಘಕಾಲ ಬರ್ತವೆ ಸರ್ ಗಿಡಗಳು, ಇಲ್ಲ ಅಂದ್ರೆ ಒಂದ್ ಸೆಷನ್ ಅಲ್ಲಿ ಒಂದು 2 ವರ್ಷಕ್ಕೆ ಮುಗಿದೋಗ್ತಾವೆ ಸರ್ ಅವು ಅಲ್ಲಿಗೆ. ಅದು ಕೂಡ ಒಂಥರ ಚೆನ್ನಾಗಿರುತ್ತೆ, ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ, ಪರಿಸರ ಪ್ರಿಯವಾದಂತಹ ಪದ್ಧತಿ ಆಗಿರುತ್ತೆ, ಗಿಡಗಳನ್ನು ಕೂಡ ಬಳಸಬಹುದು. ಹೌದು ಸರ್, ಹೌದು. ಈ ಕಾಯಿ ಯಾಕೆ ಉದುರುತ್ತೆ ಅದು ಸರ್? ಕಾಯಿ ಅದೇ ತೋಡ ಅಂತ ಈ ಕೆಲವೊಂದು ಜಾತಿ ಇಲಿಗಳು ಉದುರಿಸ್ತವೆ ಸರ್, ಮತ್ತೆ ಮಳೆ ಜಾಸ್ತಿ ಆಗಿ ಕೆಲವೊಂದ್ ಮೈಕ್ರೋ ನ್ಯೂಟ್ರಿಯಂಟ್ ಗಳು ಕಮ್ಮಿ ಆದಾಗ್ಲೂ ಉದುರುತ್ತವೆ ಸರ್ ಕಾಯಿಗಳು. ನಮ್ದು ಎಷ್ಟು ಕಾಯಿ ಉದುರಿದ್ರು ಒಂದ್ 300 ಕಾಯಿ ಅಂತೂ ಇದ್ದೇ ಇರ್ತವೆ ಸರ್ ನಮ್ಮ ಮರಗಳಲ್ಲಿ, ಅಷ್ಟು ಬಿಡ್ತವೆ. ಬರೀ ಇದೆಲ್ಲದೂ ಜೀವಾಮೃತದಲ್ಲೇ ಮಾಡಿರೋಂಥದ್ದು? ಜೀವಾಮೃತದಲ್ಲೇ ಮಾಡಿರೋಂಥದ್ದು ಸರ್. ಚೆನ್ನಾಗಿ ಆಗ್ತಾ ಇದೆ ಸರ್. ಆಗ್ತಿದೆ. ಈಗ ನಾನು ಬಿ ಓದ್ದೆ, ಏನಾದ್ರು ಕೆಲಸ ಮಾಡಿದ್ರೆ ಇನ್ನೂ ಸುಖವಾಗಿರ್ಬೋದಿತ್ತು ಅಂತ ಅನ್ಸುತ್ತೋ ಅಥವಾ ಇಲ್ಲೇ ಸುಖ ಕಾಣ್ತಿದ್ರೆ? ಇಲ್ಲೇ 100% ಸುಖವಾಗಿದ್ದೀವಿ ಸರ್ ಇಲ್ಲೇ. ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್, ಎಲ್ಲ ಬೇಕಾದದಲ್ಲ ಇಲ್ಲೇ ಕೈಗೆಟ್ತಲ್ಲ ಸರ್, ಎಲ್ಲ ಇಲ್ಲೇ ಇದೆ. ಏನು ಬೇಕು ಅಂತಲ್ಲ ಇಲ್ಲ ಸರ್ ಹೊರಗಡೆ ಅಲ್ಲಿ. ನಮ್ಗೆ ಲಾಕ್ಡೌನ್ ಆಗಿದ ಟೈಮಲ್ಲಿ ಬೇಕಾದ್ರೆ 10 ವರ್ಷ ಲಾಕ್ಡೌನ್ ಆದ್ರೂ ನಾವ್ ಇಲ್ಲಿ ಬದುಕಿರ್ತೀವಿ ಸರ್ ಇಲ್ಲಿ. ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯಿಂದ ಏನೇನು ಅನುಕೂಲಗಳನ್ನು ಮಾಡ್ಕೊಂಡಿದ್ದೀರಿ? ಕೃಷಿ ಇಲಾಖೆಯಿಂದ ಟಿಲ್ಲರ್ ಕೊಟ್ಟಿದ್ದಾರೆ, ಮತ್ತೆ ಪವರ್ ಸ್ಪ್ರೇಯರ್ ಕೊಟ್ಟಿದ್ದಾರೆ, ಕೃಷಿ ಹೊಂಡ ಮಾಡಿಸ್ಕೊಟ್ಟಿದ್ದಾರೆ, ಎರೆಹುಳ ಘಟಕ ಮಾಡಿಕೊಟ್ಟಿದ್ದಾರೆ ಸರ್, ಅಜೋಲ ತೊಟ್ಟಿ ಮಾಡಿಕೊಟ್ಟಿದ್ದಾರೆ, ಮತ್ತೆ ಒಂದೊಂದ್ಸರಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗೊಬ್ಬರಗಳು ಕೊಡ್ತಿರ್ತಾರೆ ಸರ್ ಒಂದೊಂದ್ಸರಿ ಆರ್ಗ್ಯಾನಿಕ್ ಗೊಬ್ಬರಗಳು. ಅದೆಲ್ಲ ಅನುಕೂಲ ಆಗ್ತದೆ? ಅನುಕೂಲ ಆಗ್ತದೆ, ತುಂಬಾ ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ ಸರ್ ಅವರು. ಕೃಷಿಗೆ ಸಂಬಂಧಪಟ್ಟಂಗೆ ಮುಂದಿನ ದಿವಸಗಳಲ್ಲಿ ಇನ್ನೂ ಏನೇನು ಮಾಡಬೇಕು ಅಂತ ಆಸೆ ಇದೆ ಸರ್? ಈಗ ಅದೇ ಅಣಬೆ ಒಂದು ಮಾಡ್ಬೇಕು ಸರ್, ಮತ್ತೆ ಹೈಡ್ರೋಫೋನಿಕ್ಸ್ ಒಂದು, ದನಗಳಿಗೆಲ್ಲ ಫುಲ್ ನೆರಳಾಗ್ಬಿಡುತ್ತೆ ಸರ್, ಎಲ್ಲ ಕಾಡ್ ತರ ಆಗಿದೆ, ಮೇವು ಸರಿಯಾಗಿ ಬರ್ತಿಲ್ಲ, ಹೈಡ್ರೋಫೋನಿಕ್ಸ್ ಒಂದು ಮಾಡ್ಬೇಕು ಸರ್ ಅದು. ಮತ್ತೆ ಈ ದಮ್ಮಲೆ ಬಿಡ ಹಣ್ಣುಗಳಲ್ಲಿ ವೈನ್ ತಯಾರಿ ಮಾಡ್ಬೇಕು ಅಂತ ಸರ್, ಹೋಮ್ ಮೇಡ್ ವೈನ್ ಅದೊಂದಿದೆ ಸರ್. ಮಾಡಿದ್ರೆ ಇದುವರೆಗೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿದೀವಿ ಸರ್, ಇಲ್ಲಿ ಬರ್ತಾರಲ್ಲ ಕೃಷಿ ಅಧ್ಯಯನಕ್ಕೆಲ್ಲ ಬರ್ತಾರಲ್ಲ, ಅವ್ರಿಗೆ ಟೇಸ್ಟಿಗೆ ಅಂತ ಮಾಡಿಟ್ಟಿರ್ತೀವಿ. ಒಟ್ಟಾರೆ ಸುಖವಾಗಿ ಸಂತೋಷವಾಗಿದ್ದೀರಿ? ಹಾ ಸರ್ ಇದೀವಿ. ಸಾಕಷ್ಟು ಆದಾಯ ಬರುತ್ತೆ ನಿಮ್ಗೆ ಬದುಕುವಷ್ಟು? ಬದುಕುವಷ್ಟು ಬರುತ್ತೆ ಸರ್, ಸಾಕಷ್ಟು ಇಲ್ಲ. ಈಗ ಇರೋ ಮರಗಿಡಗಳು ಕಡಿದ್ರೆ 100,000 ರೂಪಾಯಿ ಆಗುತ್ತೆ ಸರ್, ನಾವು ಕಡಿಯಲ್ವಲ್ಲ, ನಮ್ಮ ಬರೀ ಬೆಳೆ ಹಣ್ಣುಗಳು ಕೆಳಗಡೆ ವ್ಯವಸಾಯ ಮಾಡ್ಕೊಂಡು ಅಷ್ಟರಲ್ಲೇ ಯೂಸ್ ಮಾಡ್ಕೊಂತ ಇದೀವಿ ಸರ್. ತೆಂಗು ಮತ್ತೆ ಬೇರೆ ಬೇರೆ ಹಣ್ಣಿನ ಗಿಡಗಳಿಗೆಲ್ಲ ನೀರಾವರಿ ವ್ಯವಸ್ಥೆ ಮಾಡ್ಬೇಕಾ ಹೇಗೆ? ಬೇಸಿಗೆಲಿ ಒಂದು ಕೊಡ್ತೀವಿ ಸರ್, ಒಂದು 15 ದಿನಕ್ಕೊಂದ್ಸರಿ ನೀರು ಕೊಡ್ತೀವಿ. ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರೆ ನೀರು ಕೊಡ್ಲಿಕ್ಕೆ? ಸ್ಪ್ರಿಂಕ್ಲರ್, ಕೃಷಿ ಇಲಾಖೆಯಿಂದ ಸ್ಪ್ರಿಂಕ್ಲರ್ ಕೊಟ್ಟಿದ್ದಾರೆ, ಸ್ಪ್ರಿಂಕ್ಲರ್ ಎಲ್ಲ ಹಾಯಿಸ್ತೀವಿ ಸರ್ ಹೊಳೆಯಿಂದ ನೀರು. ನೀರು ಸಾಕಾಗುತ್ತೆ ನಿಮ್ಗೆ? ಸರ್ ಹೊಳೆಯಿಂದ ತಗೊಂತೀವಿ ಸರ್ ನೀರು. ಭಾಸ್ಕರ್, ಈಗ ನಿಮ್ಮ ತೋಟವನ್ನ ನೋಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಬಂದು ಯಾರು ಕಲಿಬೇಕು ಅಂತ ಹೇಳಿದ್ರೆ, ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ ಹೇಗೆ? ನನ್ನ ನಂಬರ್ಗೆ ಫೋನ್ ಮಾಡಿದ್ರೆ ಒಂದ್ 2 ದಿನ ಮುಂಚೆ ಹೇಳ್ಬೇಕು ಸರ್, ಇಲ್ಲಿ ನಾವ್ ಅದು ಕೆಲಸ ಹಚ್ಕೊಂಡಿರ್ತೀವಿ ಸರ್, ಗಿಡ ನೆಡೋದು ಗೊಬ್ಬರ ಹಾಕೋದಿಲ್ಲ, ಸಡನ್ ಆಗಿ ಬಂದ್ರೆ ಅವ್ರನ್ನ ಮಾತಾಡ್ಸಕ್ ಆಗಲ್ಲ, ಒಂದ್ 2 ದಿನ ಮುಂಚೆ ಹೇಳಿದ್ರೆ ಅವ್ರಿಗೆ ಇಂಥ ದಿನ ಬನ್ನಿ ಅಂತ ಹೇಳ್ತೀವಿ ಸರ್. ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಹೇಳಿ. 9108234356. ಇನ್ನೊಮ್ಮೆ ಹೇಳಿ. 9108234356. ಒಳ್ಳೆಯದು ಭಾಸ್ಕರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ವಿವರವಾಗಿ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್ ಎಲ್ರಿಗೂ. ಇದುವರೆಗೂ ನೈಸರ್ಗಿಕ ಕೃಷಿ ಹಾಗೂ ಮಾರುಕಟ್ಟೆಗಳಲ್ಲಿನ ಅನುಭವಗಳನ್ನು ಕುರಿತು ಆಲೂರು ತಾಲೂಕು ಕದಾಳು ಗ್ರಾಮದ ಯುವ ಕೃಷಿಕ ಕೆಎಚ್ ಭಾಸ್ಕರ್ ಅವರೊಂದಿಗಿನ ಸಂದರ್ಶನ ಬಿತ್ತರವಾಯಿತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಗುರುವಾರ ಸಂಜೆಯ ಕಿಸಾನ್ವಾಣಿಯಲ್ಲಿ ಜಾನುವಾರುಗಳ ಆರೈಕೆ ಪಾಲನೆ ಆರೋಗ್ಯ ಹಾಗೂ ಆರ್ಥಿಕ ಲಾಭಗಳ ಕುರಿತ ಸರಣಿ ಹೈನು ಹೊನ್ನು. ಪಶುವೈದ್ಯರು ವಿಜ್ಞಾನಿಗಳು ಹಾಗೂ ಪ್ರಾಧ್ಯಾಪಕರು ಭಾಗವಹಿಸಿ ಹೈನುಗಾರರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಹೈನು ಹೊನ್ನು ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಆಲಿಸಿ ಎಫ್ಎಂ 102.2 ಮೆಗಾಹರ್ಷ್ನಲ್ಲಿ ಹಾಸನ ಆಕಾಶವಾಣಿ. ಕೇಳುಗರೆ, ನಾಳೆ ಸಂಜೆ 5:30 ಗಂಟೆಗೆ ಬಿತ್ತರವಾಗಲಿರುವ